ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು. ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವಾನುವಾದ ಎ ಪಿ ಸುಬ್ಬಯ್ಯ. ಅಧ್ಯಾಯ 57, ಪ್ರವಾಸಿಗಳು. ಈ ವಿಧದ ಅನೇಕ ದುಃಖಗಳ ಭಾರದಿಂದ ನಾನು ಕುಸಿದು ಬೀಳುವ ಸಂಭವ ತುಂಬಾ ಇದ್ದಿದ್ದಾದರೂ ನನ್ನಿಂದ ಆಗಬೇಕಾಗಿದ್ದ ಕಾರ್ಯಗಳನ್ನು ನಿರ್ವಹಿಸಬೇಕೆಂಬ ಕರ್ತವ್ಯ ನಿಷ್ಠೆಯೇ ನನಗೆ ಶಕ್ತಿ ಕೊಟ್ಟು ನನ್ನಿಂದ ಕಾರ್ಯಗಳನ್ನು ಮಾಡಿಸುತ್ತಿತ್ತು. ಯಾರ್ಮತ್ತಿನ ಘಟನೆ ಬಹು ಘೋರತರದ್ದಾಗಿದ್ದುದರಿಂದ ಅದರ ವರ್ತಮಾನ ಜನರ ಮುಖಾಂತರವೂ ಪತ್ರಿಕೆಗಳ ಮುಖಾಂತರವೂ ಹರಡುವ ಸಂಭವವೂ ಬಹುವಾಗಿತ್ತು. ಈ ಯಾವ ವರ್ತಮಾನವೂ ಮಿಸ್ಟರ್ ಪೆಗಟಿ ಮತ್ತು ಎಮಿಲಿಯವರಿಬ್ಬರಿಗೆ ತಿಳಿಯಬಾರದೆಂದು ಪ್ರವಾಸಿಗಳೆಲ್ಲರೂ ತಮ್ಮ ಪ್ರಾರಂಭದ ಉತ್ಸಾಹದಿಂದ ಮತ್ತು ನಿರ್ದಿಷ್ಟ ಗುರಿಯಿಂದ ಪ್ರಯಾಣಗೈಯಬೇಕೆಂದು ನಾವು ಇಷ್ಟಪಡುತ್ತಿದ್ದೆವು. ಇದಕ್ಕಾಗಿಯೇ ನಾನು ಮಿಸ್ಟರ್ ಮೈಕಾಬರ್ರಿಗೆ ಮಾತ್ರ ಈ ವರ್ತಮಾನವನ್ನು ತಿಳಿಸಿ ಅವರು ಮಿಸ್ಟರ್ ಪೆಗಟಿ ಮತ್ತು ಎಮಿಲಿಯರಿಗೆ ಯಾವುದೇ ವಿಧದಲ್ಲಿ ಈ ವರ್ತಮಾನ ತಲುಪದಂತೆ ನೋಡಿಕೊಳ್ಳಬೇಕೆಂದು ಹೇಳಿದೆನು. ಮಿಸ್ಟರ್ ಮೈಕಾಬರ್ರು ಈ ಜವಾಬ್ದಾರಿಯನ್ನು ಬಹು ಸಂತೋಷದಿಂದ ವಹಿಸಿಕೊಂಡು ಬಹು ದಕ್ಷತೆಯಿಂದ ನಿರ್ವಹಿಸಿದರು. ಮಿಸ್ಟರ್ ಪೆಗಟಿ ಸ್ವಭಾವತಃ ಜನಸಂಪರ್ಕವನ್ನು ಬಯಸದವರಾಗಿದ್ದುದರಿಂದ ನಮ್ಮ ಈ ಕೆಲಸ ಹಗುರವಾಯಿತು. ಅಲ್ಲದೆ ಯಾರ್ಮತ್ತಿನ ಘಟನೆಗಳು ನಡೆದ ಒಂದೆರಡು ದಿನಗಳಲ್ಲೇ ಪ್ರವಾಸಿಗಳನ್ನು ಸಾಗಿಸುವ ಹಡಗು ಇಂಗ್ಲೆಂಡಿನಿಂದ ಹೊರಡುವುದಿದ್ದುದರಿಂದ ನಮ್ಮ ಕೆಲಸ ಮತ್ತಷ್ಟು ಸುಲಭವೂ ಆಯಿತು. ಪ್ರವಾಸಿಗಳು ಹಡಗನ್ನೇರಬೇಕಾಗಿದ್ದ ದಿನದ ಹಿಂದಿನ ದಿನದ ಸಂಜೆಗೆ ಅತ್ತೆ ಎಗ್ನೆಸ್ ಟ್ರೇಡಲ್ಸ್ ಮತ್ತು ನಾನು ನಮ್ಮ ಪ್ರವಾಸಿಗಳು ಇಳಿದುಕೊಂಡಿದ್ದ ಬಿಡಾರಕ್ಕೆ ಹೋದೆವು. ಸಮುದ್ರ ಏರಿದಾಗ ದೋಣಿ ಹತ್ತಲು, ಅನಂತರ ದೋಣಿಯಿಂದ ಹಡಗನ್ನೇರಲು ಅನುಕೂಲವೆಂದು ಬಿಡಾರವನ್ನು ನಿಶ್ಚಯಿಸುವಾಗಲೇ ಬಂದರದ ಕಡೆಯ ಒಂದು ಮನೆಯನ್ನು ಚುನಾಯಿಸಿಕೊಂಡಿದ್ದರು. ಇವರಂತೆಯೇ ಇತರ ಅನೇಕ ಜನರು ಹಡಗು ಪ್ರಯಾಣಕ್ಕಾಗಿ ಅಂತ ಬಿಡಾರವನ್ನು ಬಿಟ್ಟಿದ್ದರು. ಮಿಸ್ಟರ್ ಮೈಕಾಬರ್ ದಂಪತಿಗಳು, ಅವರ ಮಕ್ಕಳು ಆಸ್ಟ್ರೇಲಿಯಾದಲ್ಲೇ ಬಹು ವರ್ಷಗಳ ಕಾಲ ಇದ್ದ ಕೃಷಿಕರಂತೆ ಉಡುಪನ್ನುಟ್ಟುಕೊಂಡಿದ್ದರು. ಒರಟು ಬಟ್ಟೆ, ಅಂಗಿ, ಲಂಗಗಳನ್ನು, ಹುಲ್ಲಿನ ಹೇಟನ್ನು ಅವರು ಧರಿಸಿದ್ದರು. ಎಲ್ಲರ ಶರ್ಟ್ ಕೈಗಳು ಮೇಲಕ್ಕೆ ಮಡಿಸಲ್ಪಟ್ಟಿದ್ದು ಅಗತ್ಯ ಬಿದ್ದ ಕೂಡಲೇ ಕೃಷಿ ಕೆಲಸ ಕೈಕೊಳ್ಳಲು ಅಥವಾ ಕಾಡು ಮೃಗ ಅಥವಾ ಕಾಡು ಜನ ಮೊದಲಾದವರಿಂದ ಆತ್ಮರಕ್ಷಣೆ ಮಾಡಿಕೊಳ್ಳಲು ಅವರ ಕೈಗಳು ಬಿಡುವಾಗಿದ್ದವು. ಎಲ್ಲರ ಕೈಯಲ್ಲೂ ನೀಳವಾದ ಒಂದೊಂದು ಕತ್ತಿ ಇತ್ತು. ನಮ್ಮನ್ನು ಕಂಡು ಅವರೆಲ್ಲರಿಗೂ ಬಹಳ ಸಂತೋಷವಾಯಿತು. ನಮ್ಮನ್ನು ಬಹು ಆದರದಿಂದ ಸ್ವಾಗತಿಸಿದರು. ಅನುಕೂಲವಿದ್ದ ಆಸನಗಳನ್ನೆಲ್ಲ ನಮಗೆ ಒದಗಿಸಿದರು. ಮಿಸ್ಟರ್ ಮೈಕಾಬರರು ಬಹು ಸಂತೋಷದಿಂದ ಈ ಬೀಳ್ಕೊಡುವ ಸಮಾರಂಭದಲ್ಲಿ ನಾವು ಇಂಗ್ಲೆಂಡಿನ ಪ್ರಖ್ಯಾತಿ ಪಟ್ಟ ಪಂಚ್ ಪಾನೀಯವನ್ನು ಸೇವಿಸಲೇಬೇಕು ಎಂದನ್ನುತ್ತಾ ಪಂಚನ್ನು ತಯಾರಿಸಲು ಉದ್ಯುಕ್ತರಾದರು. ಆಗ ಅತ್ತೆಯು ಎಗ್ನೆಸಳು ತಾವು ಹಿಂದೆಂದೂ ಪಂಚನ್ನು ಸೇವಿಸದಿದ್ದರೂ ಇಂದು ಇಂಥ ಸಂತೋಷದ ಸಂದರ್ಭದಲ್ಲಿ ಪಂಚನ್ನು ತಾವು ಸೇವಿಸುವವರಾಗಿ ತಿಳಿಸಿ ಮಿಸ್ಟರ್ ಮೈಕಾಬರ್ರ ಉತ್ಸಾಹ ಸಂತೋಷಗಳನ್ನು ಮತ್ತಷ್ಟು ಹೆಚ್ಚಿಸಿದರು. ಅಲ್ಲಿ ನಮಗೆಲ್ಲರಿಗೂ ಬೇಕಾದಷ್ಟು ಗಾಜಿನ ಲೋಟಗಳೇ ಇದ್ದುವಾದರೂ ಮಿಸ್ಟರ್ ಮೈಕಾಬರ್ರ ಕುಟುಂಬವೆಲ್ಲ ಒಂದೊಂದು ಟಿನ್ ಡಬ್ಬಿಗಳನ್ನು ಪಂಚ್ ಕುಡಿಯಲೋಸ್ಕರ ಹಿಡಿದುಕೊಂಡು ಕುಳಿತಿದ್ದರು. ಮಿಸ್ಟರ್ ಮೈಕಾಬರ್ರು ತುಂಬಾ ಮಾತಾಡುತ್ತಾ ಅವರದೇ ವೈಶಿಷ್ಟ್ಯವಾಗಿದ್ದ ಕ್ರಮದಿಂದ ಪಂಚನ್ನು ತಯಾರಿಸಿ ನಮಗೆಲ್ಲರಿಗೂ ಬಡಿಸಿ ತಮ್ಮ ಟಿನ್ ಡಬ್ಬಿಯಲ್ಲಿ ಪಂಚನ್ನು ಹಾಕಿಕೊಂಡು ಅವರ ಎಂದಿನ ಕ್ರಮದ ಭಾಷಣವನ್ನು ಪ್ರಾರಂಭಿಸಿದರು. ಮಹನೀಯರೇ, ಇಂದು ನಾವು ನಮ್ಮ ಸ್ವಾತಂತ್ರ್ಯದ ಮಾತೃಭೂಮಿಯ ಸುಖ ಸಂತೋಷಗಳನ್ನು ತ್ಯಜಿಸಿ ನವೀನ ಆಸ್ಟ್ರೇಲಿಯಾದ ಕಷ್ಟ ನಿಷ್ಠುರಗಳನ್ನು ಸಹಿಸಿ ನಮ್ಮ ಅಭ್ಯುದಯದ ಪ್ರಥಮ ಸೋಪಾನವನ್ನು ನಿರ್ಮಿಸಿರುವೆವು. ಟಿನ್ ಲೋಟಗಳಲ್ಲಿ ಪಂಚನ್ನು ಸೇವಿಸುವ ನಮ್ಮ ಪ್ರಥಮ ತ್ಯಾಗವನ್ನು ತಾವುಗಳು ಅವಲೋಕಿಸುತ್ತಿರಬಹುದು. ಮುಂದೆ ನಾವು ನಮ್ಮ ಈ ಕೈಗಳಿಂದ ವಿಶಾಲ ಕೃಷಿ ವಲಯಗಳನ್ನೇ ನಿರ್ಮಿಸಿ ಕೃಷಿ ಉತ್ಪತ್ತಿಗಳನ್ನು ಬೆಳೆಸಿ ಐಶ್ವರ್ಯವಂತರಾಗಿ ನಮ್ಮ ಅಭ್ಯುದಯವನ್ನು ಜೊತೆಗೆ ಆಸ್ಟ್ರೇಲಿಯಾದ ಆರ್ಥಿಕ ಉತ್ಪತ್ತಿಯನ್ನು ಸಾಧಿಸುವಾಗ ಸುಖ ಸಂತೋಷ ವಿಲಾಸಗಳು ತಾವಾಗಿಯೇ ನಮಗೆ ಲಭಿಸುವವು. ಅಷ್ಟರವರೆಗೆ ಮೈಕಾಬರ್ರ ಕುಟುಂಬವು ಈ ವಿಧದ ಕಷ್ಟಗಳನ್ನು ಸಂತೋಷದಿಂದ ಅನುಭವಿಸುವುದು ಅಂದರು. ಪತಿಯ ಭಾಷಣವನ್ನು ಕೇಳಿ ಮೆಚ್ಚಿದ ಪತ್ನಿ ಮಿಸಸ್ ಮೈಕಾಬರ್ರು ತಾನು ಪತಿಗಿಂತ ಕಡಿಮೆ ಆಗಬಾರದೆಂದು ತನ್ನ ಕಡೆಯ ಭಾಷಣವನ್ನು ಮಾಡಿದರು. ಮಿಸ್ಟರ್ ಮೈಕಾಬರ್ರ ಮಾತುಗಳು ಅಕ್ಷರಶಃ ನಿಜ. ಕಾಡು ಜನರು ಬರಲಿ, ಅಡವಿ ಗಿರಿ ಪರ್ವತಗಳೇ ನಮ್ಮ ಪಥದಲ್ಲಿ ಎದುರು ಬರಲಿ, ನಾವು ನಮ್ಮ ಧ್ಯೇಯದ ಸಾಧನೆಯಲ್ಲಿ ಎಲ್ಲವನ್ನು ಎದುರಿಸಿ ಜಯಿಸಿ ಹೊಸ ಸಮಾಜ ಹೊಸ ರಾಜ್ಯವನ್ನೇ ರಚಿಸುವೆವು. ಇಂಥ ಸಾಹಸಿ ಕುಟುಂಬವು ಇಂಗ್ಲೆಂಡನ್ನು ಬಿಟ್ಟು ಹೊರಡುವಾಗ ಇಂಗ್ಲೆಂಡಿನ ಮಹಾಜನರು ಮಿಸ್ಟರ್ ಮೈಕಾಬರ್ರಂಥ ವ್ಯಕ್ತಿಗಳ ಶಕ್ತಿಗಳನ್ನು ದೇಶ ಕಲ್ಯಾಣಕ್ಕಾಗಿ ಉಪಯೋಗಿಸಿಕೊಳ್ಳಬಲ್ಲ ಸಂದರ್ಭವನ್ನೇ ಕಳೆದುಕೊಳ್ಳುವರೆಂದು ಸ್ವಲ್ಪ ದುಃಖಿಸುತ್ತಿರಬಹುದು. ನಮ್ಮ ಕುಟುಂಬದವರು ಅಂದರೆ ತವರು ಮನೆಯವರು ಅವರಾಗಿಯೇ ನಮ್ಮನ್ನು ಈವರೆಗೆ ದೂರವಿಟ್ಟು ಕುಳಿತಿದ್ದ ದೂಷ್ಯ ವರ್ತನೆಗಾಗಿ ಪಶ್ಚಾತ್ತಾಪ ಪಡುತ್ತಾ ಬಂದು ನಮ್ಮ ಪ್ರವಾಸವನ್ನು ನಿಲ್ಲಿಸುವಂತೆ ಪ್ರಾರ್ಥಿಸಿಕೊಳ್ಳಲೂಬಹುದು. ಅವರಿಗೆ ಇಷ್ಟರಲ್ಲೇ ಜ್ಞಾನೋದಯವಾಗಿರಬೇಕೆಂಬುದರಲ್ಲಿ ಸಂಶಯವಿಲ್ಲ. ಆದರೆ ನಾವು ನಮ್ಮ ದೃಢ ಸಂಕಲ್ಪವನ್ನು ಎಂದೂ ಮುರಿಯಲೊಲ್ಲೆವು ಎಂದು ಅವರು ಮಾತಾಡಿದರು. ಆಗ ಅತ್ತೆ ಮತ್ತು ಯಜ್ಞೆಸರು, ನಿಮಗೆಲ್ಲರಿಗೂ ಶುಭವಾಗಲಿ, ನಿಮ್ಮ ಇಷ್ಟಾರ್ಥ ಪೂರ್ತಿಯಾಗಲಿ, ನಿಮ್ಮ ಅಭ್ಯುದಯವಾಗಲಿ ಎಂದಂದು ಪಂಚನ್ನು ಸೇವಿಸಿದರು. ಇಷ್ಟರಲ್ಲೇ ಹೊರಗೆ ಯಾರೋ ಬಂದು ಮಿಸ್ಟರ್ ಮೈಕಾಬರ್ರನ್ನು ಕರೆಯುತ್ತಿರುವುದಾಗಿ ತಿಳಿಯಿತು. ಅದು ನಮ್ಮ ಕುಟುಂಬದವರಾಗಿರಬೇಕು, ತಮ್ಮ ಅಲಕ್ಷ್ಯ ವರ್ತನೆಗಾಗಿ ಪಶ್ಚಾತ್ತಾಪ ಪಟ್ಟು ಕ್ಷಮಾಯಾಚನೆಗಾಗಿ ಬಂದು ಕಾಯುತ್ತಿರಬೇಕು, ಸ್ವಲ್ಪ ಸಮಾಧಾನ ತಂದುಕೊಂಡು ಮಾತಾಡಿ ಬನ್ನಿ ಎಂದು ಮಿಸಸ್ ಮೈಕಾಬರ್ರಳು ಪತಿಗೆ ಹೇಳಿದರು. ಪತ್ನಿಯ ಮಾತನ್ನು ಮಿಸ್ಟರ್ ಮೈಕಾಬರ್ರು ವಿಶೇಷ ಮೆಚ್ಚಲಿಲ್ಲ. ಅವರು ಹೇಳಿದರು, ನನ್ನ ಈ ಪ್ರಾಯದವರೆಗೂ ಬರದಿದ್ದ ನೆಂಟರು ಈಗ ಬಂದರೆ ನನ್ನ ಪುರುಷೋತ್ತನ್ನು ಕಾದು ನಿಂತಿರಬೇಕು. ಈವರೆಗೂ ಯಾವ ಉಪಕಾರಕ್ಕೂ ಬೀಳದಿದ್ದ ನೆಂಟರನ್ನು ನಾನೂ ಅಲಕ್ಷ್ಯ ಮಾಡಬಲ್ಲೆ. ಗಂಡನ ಮರ್ಜಿ ಹೆಂಡತಿಗೆ ಪೂರ್ಣ ಸರಿ ಎಂದು ತೋರಲಿಲ್ಲ. ಅವಳು ಪುನಃ ಅಂದಳು, ಹಾಗನ್ನಬಾರದು. ಸಂಪತ್ತು ಸಮೃದ್ಧಿಗಳಿಂದ ನಾವು ಬೆರೆಯುವಾಗಲೂ, ನಮ್ಮ ಅಭ್ಯುದಯದ ಪರಿಣಾಮವಾಗಿ ಆಸ್ಟ್ರೇಲಿಯಾದಿಂದ ಹಣ ಹರಿದು ಇಂಗ್ಲೆಂಡಿಗೆ ಬರುವಾಗಲೂ, ನಾವು ನಮ್ಮ ಮಾತೃಭೂಮಿಯಾದ ಇಂಗ್ಲೆಂಡನ್ನು, ನಮ್ಮ ಮೂಲ ಪುರುಷರನ್ನು, ಬಂಧುಗಳನ್ನು ಮರೆಯಬಾರದು. ತಿಳುವಳಿಕೆ ಇಲ್ಲದ ಜನರ ಕಷ್ಟಗಳನ್ನು ನಾವು ಗಣನೆಗೆ ತರಬಾರದು. ಮಿಸ್ಟರ್ ಮೈಕಾಬರ್ರು ಸಮಾಧಾನಗೊಂಡರು. ಇಂಥ ಮಹಾಮುಹೂರ್ತದಲ್ಲಿ ಪತಿ ಪತ್ನಿಯರ ಐಕ್ಯ ಮನೋಭಾವವು ಅತ್ಯಗತ್ಯ ಎಂದಂದುಕೊಂಡು ಮಿಸ್ಟರ್ ಮೈಕಾಬರ್ರು ನೆಂಟರನ್ನು ಕರೆತರಲು ಹೊರಗೆ ಹೋದರು. ಇದೇ ಸಮಯದಲ್ಲಿ ಮಿಸಸ್ ಮೈಕಾಬರ್ರು ಅವರ ತವರು ಮನೆಯವರ ಗುಣ ವರ್ಣನೆಯನ್ನು ಮಾಡತೊಡಗಿದರು. ಆದರೆ ಹೊರಗೆ ಹೋದ ಮಿಸ್ಟರ್ ಮೈಕಾಬರ್ರು ಒಳಗೆ ಬರದೆ ಒಂದು ಕೈಚೀಟು ಮಾತ್ರ ಬಂತು. ಮಿಸ್ಟರ್ ಮೈಕಾಬರ್ರೇ ಆ ಚೀಟನ್ನು ಬರೆದಿದ್ದರು. ಹೀಪ್ ಮತ್ತು ಮೈಕಾಬರ್ ಕೇಸಿನ ಡಿಕ್ರಿ ಹಣ ಸಂದಾಯವಾಗದಿದ್ದುದರಿಂದ ಅವರು ದಸ್ತಗಿರಿಯಾಗಿದ್ದಾರೆಂದು ತಿಳಿಸಿದ್ದರು. ಅವರು ಇನ್ನು ಜೈಲಿನಲ್ಲಿ ಉಳಿಯಬೇಕಾಗುವ ಸ್ವಲ್ಪ ಸಮಯದ ಉಪಯೋಗಕ್ಕಾಗಿ ಅವರ ಒಂದು ಟಿನ್ ಡಬ್ಬಿಯನ್ನು, ತನ್ನ ಆತ್ಮಹತ್ಯೆ ಬಗ್ಗೆ ಒಂದು ಚೂರಿಯನ್ನು ಕಳುಹಿಸಬೇಕೆಂದು ಆ ಚೀಟಿಯಲ್ಲಿ ಬರೆದಿದ್ದರು. ಅಲ್ಲದೆ ಅವರು ಜೈಲಿಗೆ ಹೋದ ನಂತರ ಅವರ ಸಂಸಾರವನ್ನು ನಮ್ಮ ಕಡೆಯ ಅನಾಥಾಲಯದ ವೃತ್ತಿ ಶಿಕ್ಷಣದ ವಿಭಾಗಕ್ಕೆ ಸೇರಿಸಬೇಕೆಂದು ಬೇಡಿಕೊಂಡಿದ್ದರು. ಚೂರಿ ಡಬ್ಬಿಗಳನ್ನು ಕಳುಹಿಸುವ ಬದಲು ನಾನೇ ಹೊರಗೆ ಹೋಗಿ ಅಮೀನರಿಗೆ ಡಿಗ್ರಿ ಪ್ರಕಾರದ ಹಣ ಕೊಟ್ಟು ಮಿಸ್ಟರ್ ಮೈಕಾಬರ್ರನ್ನು ಒಳಗೆ ಕರೆದುಕೊಂಡು ಬಂದೆನು. ಈ ಸಾಲದ ಕಾರಣವಾಗಿ ಮಿಸ್ಟರ್ ಮೈಕಾಬರ್ರಿಗೆ ಟ್ರೇಡರ್ಸ್ನಿಂದ ಅವರು ಪಡೆದಿದ್ದ ಸಾಲಗಳ ನೆನಪು ಬಂದು ಅವರ ಜೇಬಿನಲ್ಲಿ ತಯಾರಿಸಿಟ್ಟುಕೊಂಡಿದ್ದ ಪ್ರೋನೋಟನ್ನು ತೆಗೆದು ಟ್ರೇಡರ್ಸನಿಗೆ ಕೊಟ್ಟರು. ಸರ್ಕಾರದ ಪ್ರೋನೋಟಿನಂತೆಯೇ ತಾನು ಪ್ರೋನೋಟು ಬರಕೊಟ್ಟ ಕೂಡಲೇ ಹಣವೇ ಸಂದಿದೆ ಎಂದು ನಿರ್ವಂಚನೆಯಿಂದ ನಂಬುವ ಮಿಸ್ಟರ್ ಮೈಕಾಬರರು ಆ ನೋಟಿನಲ್ಲಿ ಅವರು ಟ್ರೇಡರ್ಸ್ನಿಂದ ಹಣ ಸಾಲ ತಂದಿದ್ದ ತಾರೀಕು, ಮೊಬಲಗು, ಅದರ ಬಡ್ಡಿಗಳನ್ನು ಶಾಲಾ ಮಕ್ಕಳು ಅವರ ಲೆಕ್ಕ ಪುಸ್ತಕದಲ್ಲಿ ಅಂಕೆ ಬರೆಯುವಂತೆ ಸಾಲಾಗಿ ಕ್ರಮವಾಗಿ ಬರೆದಿದ್ದರು. ಈ ಪ್ರೋನೋಟನ್ನು ಟ್ರೇಡರ್ಸನಿಗೆ ಕೊಟ್ಟ ಮೇಲಿನ ಅವರ ಮರ್ಜಿಯಂತೂ ಬಹು ಉತ್ಸಾಹಕರವಾಗಿತ್ತು. ನಾವು ಆ ದಿನ ರಾತ್ರಿಗೆ ನಮ್ಮ ಮನೆಗೆ ವಾಪಸ್ಸು ಬಂದೆವು. ಅನಂತರ ನಾವು ಒಮ್ಮೆ ಗ್ರೇವ್ಸ್ ಎಂಡ್ ಎಂಬ ಬಂದರಕ್ಕೆ ಹೋಗಿ ಮಿಸ್ಟರ್ ಪೆಗಟಿ, ಎಮಿಲಿ ಮೊದಲಾದವರನ್ನು ನೋಡಿ ಬರಬೇಕೆಂದು ನಿಶ್ಚಯಿಸಿದೆವು. ಗ್ರೇವ್ಸ್ ಎಂಡಿನಲ್ಲಿ ಹಡಗು ಸ್ವಲ್ಪ ಹೊತ್ತು ನಿಂತಿರುವುದರಿಂದ ಪ್ರಯಾಣಿಕರನ್ನು ಬೀಳ್ಕೊಡುವವರು ಹಾಗೆ ಹೋಗುವ ಕ್ರಮವಿತ್ತು. ಹೀಗೆ ಲಂಡನ್ನಿಂದ ಹೊರಟ ಹಡಗು ಇಂಗ್ಲೆಂಡನ್ನು ಪೂರ್ಣ ಬಿಟ್ಟು ಹೊರಡಲು 2-3 ದಿನಗಳು ತಗಲುವ ಪದ್ಧತಿ ಇರುವುದರಿಂದ ನಮಗೆ ಇದು ಬಹಳ ಅನುಕೂಲವಾಯಿತು. ಮಿಸ್ಟರ್ ಮೈಕಾಬರ್ರನ್ನು ಭೇಟಿಯಾದ 3ನೇ ದಿನ ನಾವು ಗ್ರೇವ್ಸ್ ಎಂಡಿಗೆ ಹೋಗಿ ಆ ಹಡಗನ್ನು ಏರಿ ನಮ್ಮ ಕಡೆಯವರನ್ನೆಲ್ಲ ನೋಡಿ ಮಾತಾಡಿ ಬಂದೆವು. ಆದರೆ ಇಲ್ಲಿಗೆ ಬಾರ್ಕಿಸ್ ಪೆಗಟಿ ಮತ್ತು ನಾನು ಇಬ್ಬರು ಮಾತ್ರ ಹೋಗಿದ್ದೆವು. ಅಲ್ಲಿ ಮಿಸ್ಟರ್ ಪೆಗಟಿಯನ್ನು ಕಂಡು ಮಾತಾಡಿದೆವು. ಅವರ ಜತೆಯಲ್ಲಿ ಎಮಿಲಿ, ಮಿಸಸ್ ಗಮ್ಮಿಂಚ್ ಮತ್ತು ಒಬ್ಬ ಹೆಂಗಸು ಇದ್ದರು. ಈ 3ನೇ ಹೆಂಗಸು ಸ್ವಲ್ಪ ದೂರದಲ್ಲಿ ಕುಳಿತಿದ್ದುದರಿಂದ ನಾನು ವಿಚಾರಿಸಿ ತಿಳಿದಾಗ ಅವಳು ಮಾರ್ತಾಳೆಂದು ತಿಳಿಯಿತು. ಮಾರ್ತಾಳನ್ನು ಆಸ್ಟ್ರೇಲಿಯಾಕ್ಕೆ ತನ್ನ ಜತೆಯಲ್ಲಿ ಕರೆದುಕೊಂಡು ಹೋಗುವ ಖರ್ಚನ್ನೆಲ್ಲ ಮಿಸ್ಟರ್ ಪೆಗಟಿಯೇ ಮಾಡಿದ್ದರಲ್ಲದೆ ಅವಳಿಗೆ ಆಸ್ಟ್ರೇಲಿಯಾದಲ್ಲಿ ಒಂದು ವೃತ್ತಿಯನ್ನು ಒದಗಿಸಿಕೊಡುವರಾಗಿ ಹೇಳಿದರು. ಈ ವರ್ತಮಾನ ತಿಳಿದು ನನಗೆ ಮಿಸ್ಟರ್ ಪೆಗಟಿಯ ಮೇಲೆ ಬಹು ಪೂಜ್ಯ ಭಾವವೇ ಉಂಟಾಯಿತು. ಹೇಮನು ಹೇಳಿದ್ದ ಮಾತುಗಳನ್ನು ಮಿಸ್ಟರ್ ಪೆಗಟಿಗೆ ನಾನು ತಿಳಿಸಿದಾಗ ಹೇಮನಿಗೆ ನಾನು ತಿಳಿಸಬೇಕೆಂದು ಮರುತ್ತರವನ್ನು ಅವರು ನನ್ನೊಡನೆ ಹೇಳಿದರು. ಹೇಮನ ಜೀವಂತ ಕಿವಿಗೆ ಆ ಮಾತುಗಳನ್ನು ನಾನು ಹೇಳುವೆನೆಂದು ನಂಬಿಕೊಂಡು ಹೇಳುತ್ತಿದ್ದ ಮಾತುಗಳನ್ನು ಕೇಳುತ್ತಿದ್ದಾಗ ನನಗೆ ಆದ ದುಃಖ ಅಷ್ಟಿಷ್ಟಲ್ಲ. ಈ ಅನಿವಾರ್ಯವಾದ ಘಟನೆಯನ್ನು ಕುರಿತು ನಾನು ಯೋಚಿಸುತ್ತಿದ್ದಾಗಲೇ ನಾವು ಹಡಗನ್ನು ಬಿಟ್ಟು ಇಳಿಯಬೇಕಾದ ಸಂಕೇತದ ಗಂಟೆ ಕೇಳಿಸಿತು. ಗಂಟೆಯ ಶಬ್ದ ಕೇಳಿದ ಕೂಡಲೇ ನಾವು ಹಡಗಿನಿಂದಿಳಿದು ನಮ್ಮ ದೋಣಿಯನ್ನು ಸೇರಿದೆವು. ನಮ್ಮ ದೋಣಿಯನ್ನು ಹಡಗಿನಿಂದ ಸ್ವಲ್ಪ ದೂರ ತೆಗೆದುಕೊಂಡು ಹೋಗಿ ನಿಲ್ಲಿಸಿಕೊಂಡು ಸದ್ಯವೇ ಚಲಿಸಲಿದ್ದ ಹಡಗವನ್ನು ನೋಡುತ್ತಾ ನಿಂತೆವು. ನಮಗಿಂತ ಎತ್ತರದಲ್ಲಿ ನಿಂತಿದ್ದ ಮಿಸ್ಟರ್ ಪೆಗಟಿ ಮತ್ತು ಎಮಿಲಿಯನ್ನು ನಾನು ನೋಡತೊಡಗಿದೆನು. ಎಮಿಲಿಯು ಮಿಸ್ಟರ್ ಪೆಗಟಿಯವರ ಮೇಲೆ ಹೊರಗಿ ನಿಂತಿದ್ದಳು. ಮಿಸ್ಟರ್ ಪೆಗಟಿ ಅವಳನ್ನು ಒಂದು ಕೈಯಿಂದ ಆಧರಿಸಿ ಹಿಡಿದಿದ್ದರು. ಅವಳು ದೋಣಿಯಲ್ಲಿದ್ದ ನಮ್ಮನ್ನು ಕೈ ನೀಡಿ ಎಮಿಲಿಗೆ ತೋರಿಸಿದರು. ಎಮಿಲಿಯು ಅವಳ ಕೊನೆಯ ನಮಸ್ಕಾರವನ್ನು ನನಗಿತ್ತಳು. ಸಂಜೆಯ ಸೂರ್ಯನ ಸುವರ್ಣ ಪ್ರಭೆ ಹಡಗಿನ ಧಕ್ಕೆಯನ್ನು ಧಕ್ಕೆಯ ಮೇಲಿದ್ದವರನ್ನೂ ಆವರಿಸಿ ಬಹು ಗಂಭೀರದ ದೈವಿಕ ಭಾವನೆಯನ್ನು ನಮ್ಮಲ್ಲಿ ಪ್ರಚೋದಿಸುತ್ತಿತ್ತು. ಸುಂದರಿ ಮಣಿ ಎಮಿಲಿ ಬಾಡಿದ ಪುಷ್ಪದಂತೆ ತನ್ನ ದುಃಖದಿಂದ ಬಾಡಿ ಪ್ರೀತಿಯ ಮಾವನ ಮೇಲೆ ತನ್ನ ಸಮಸ್ತವನ್ನು ಅರ್ಪಿಸಿ ನಿಂತಿದ್ದಳು. ದೃಢವಾದ ಪಿತೃವಾತ್ಸಲ್ಯದಿಂದ ಪೂರಿತರಾಗಿದ್ದ ಮಿಸ್ಟರ್ ಪೆಗಟಿ ತಮ್ಮ ಹೃದಯವೇ ಎಮಿಲಿ ಎಂಬಂತೆ ಅವಳಿಗೆ ಆಶ್ರಯವೂ ಶಕ್ತಿಯೂ ಆಗಿ ನಿಂತಿದ್ದರು. ಈ ವಿಧದ ಗಾಂಭೀರ್ಯದ ಭಾವನಾಮಯ ಸನ್ನಿವೇಶದಲ್ಲಿ ಅವರು ನಿಂತಿದ್ದಂತೆ ಹಡಗು ಚಲಿಸಿತು, ನಮ್ಮಿಂದ ದೂರ ಸರಿಯಿತು. ನನ್ನ ಜೀವನ ಯಾತ್ರೆಯಲ್ಲಿ ಇಷ್ಟೊಂದು ದೂರ ಬಂದಿದ್ದ ನನ್ನ ಪ್ರಿಯ ಎಮಿಲಿಯನ್ನು ಪೂಜ್ಯ ಮಿಸ್ಟರ್ ಪೆಗಟಿಯವರನ್ನು ಅಗಲುವಾಗ ನನಗೆ ಆದ ದುಃಖ ಬಹಳವಾಗಿತ್ತು. ನಮ್ಮ ದೋಣಿಯು ದಡವನ್ನು ಮುಟ್ಟುವಾಗ ರಾತ್ರಿಯ ಕತ್ತಲು ಕೆಂಟ್ಸ್ ಗುಡ್ಡೆಗಳನ್ನು ಆವರಿಸಿತ್ತು. ಅದೇ ಸಮಯದಲ್ಲಿ ದುಃಖದ ಅಂಧಕಾರ ನನ್ನ ಹೃದಯವನ್ನೂ ಆವರಿಸಿತ್ತು. ಅಧ್ಯಾಯ 57 ಮುಗಿಯಿತು.